ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಕಾಡು ಇದ್ದರೆ ನಾಡು, ಕಾಡನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕಾಡ್ಗಿಚ್ಚು ನಿರ್ವಹಣೆಗೆ ಕರ್ನಾಟಕ ಅರಣ್ಯ ಇಲಾಖೆ ಸಜ್ಜಾಗಿದೆ. 98% ಕಾಡ್ಗಿಚ್ಚಿಗೆ ಕಾರಣ ಮಾನವನ ಕಿಚ್ಚು, ನಿರ್ಲಕ್ಷ್ಯತೆ ಮತ್ತು ಅಜ್ಞಾನ. ಬನ್ನಿ ಜಾಗರೂಕರಾಗೋಣ, ಕಾಡ್ಗಿಚ್ಚನ್ನು ತಡೆಯೋಣ, ಅರಣ್ಯವನ್ನು ಉಳಿಸೋಣ. ಹೆಚ್ಚಿನ ಮಾಹಿತಿಗೆ ಅರಣ್ಯ ಸಹಾಯವಾಣಿ 1926 ಕರೆ ನೀಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. CP Grams, Centralized Public Grievance Redressal and Monitoring System. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल. CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. CP Grams, संवेदनशील, असरदार, जवाबदेह. आज ही लॉगिन करें CP Grams. ಈಗ 697ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ತಾವೆಲ್ಲ ತಮ್ಮ ಕೆಲಸಗಳ ಜೊತೆಗೆ ಕೃಷಿ ಬದುಕಿನ ಜೊತೆಗೆ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೊಂಟಿದ್ದೀರಿ. ಅಬಾಧಿತವಾಗಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳು ನಡೆದವ ಅಂತೇಳಿ ಅನ್ಕೋತೀವಿ. ಯಾಕಪ್ಪ ಅಂತಂದ್ರೆ ವಾತಾವರಣ ಕೂಡ ಸೂಕ್ತವಾದಂತಹ ಒಂದು ವಾತಾವರಣ ಅದ. ಇಂಥ ವಾತಾವರಣದೊಳಗೆ ಏನು ಅನೇಕರು ತಾವು ಕೊಯ್ಲಿನ ಕಾರ್ಯಕ್ರಮವನ್ನ ಮುಗಿಸಿರಬಹುದು, ಆದರೂ ಇನ್ನೂ ಅನೇಕ ಜನರು ಸಾಕಷ್ಟು ಕೊಯ್ಲು ಮಾಡುವಂತಹ ಕೆಲಸಗಳು ಇನ್ನೂ ಉಳಿದಾವ, ಪ್ರಗತಿ ಒಳಗದ. ಅಂತಹ ಸಂದರ್ಭದೊಳಗ ಈಗೇನು ನಾವು ಬಯಸಿದಂತಹ ವಾತಾವರಣದ ಇದರ ಸಾಥ್ ತಮಗ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಹಿತ ಇದೇ ವಾತಾವರಣ ಮುಂದುವರಿತದ ಅನ್ನುವಂತಹ ಮಾತನ್ನ ನಾನು ಈಗ ಹೇಳಿಬಿಡ್ತೀನಿ. ಯಾಕಪ್ಪ ಅಂತಂದ್ರ ಈ ಮಾತನ್ನ ಕೇಳೋದ್ರಿಂದ ತಮಗೂ ಕೂಡ ಉತ್ತೇಜನ ಬರ್ತದ, ಮತ್ತ ಏನು ಯೋಜನೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ವಿಚಾರ ಮಾಡಬಹುದು. ಆದ್ಮೇಲೆ ಈಗ ಹೆಂಗ ತಾವು ಈ ಸನ್ನಿವೇಶವನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದೀರಲ್ಲ, ತಮ್ಮ ಕೊಯ್ಲೋತ್ತರ ಕೆಲಸಗಳು, ಕೊಯ್ಲಿನ ಕೆಲಸಗಳು, ಸಂಸ್ಕರಣೆ ಮಾಡುವಂತಹದ್ದು, ಯೋಜನೆ ಮಾಡುವಂತಹವು, ಇಂಥ ಕೆಲಸಗಳ ಜೊತೆಗೆ ನಾವು ಇನ್ನೂ ಕಲಿಯುವಂತಹದ್ದು ಬಹಳ ಇರ್ತದೆ. ಹೆಜ್ಜೆ ಹೆಜ್ಜೆಗೂ ಕಲಿಯುವಂತಹ ಒಂದು ಕೆಲಸ ಇದ್ದೇ ಇರ್ತದೆ. ಅದರೊಳಗೂ ಈಗಿನ ಸಮಯದೊಳಗ ತಂತ್ರಜ್ಞಾನ ಪ್ರತಿ ದಿನ ಬದಲಾವಣೆ ಆಗ್ತಾ ಇರ್ತದೆ. ಒಂದೊಂದು ಹೊಸ ಯಂತ್ರ, ಹೊಸ ಸಂಶೋಧನೆ ಮಾರ್ಕೆಟ್ಗೆ ಬರ್ತಾ ಇರ್ತದೆ. ಹಾಗಾಗಿ ನಾವು ಎಲ್ಲಾ ಕಡೆ ನೋಡ್ತಾ ಇರಬೇಕು, ಮೈಯೆಲ್ಲಾ ಕಣ್ಣಾಗಿರ್ಬೇಕು, ಕಿವಿಯಾಗಿರ್ಬೇಕು. ಎಲ್ಲಿ ಹೊಸ ವಿಚಾರದ ಅದನ್ನ ನಾವು ತಿಳ್ಕೋಬೇಕು, ಎಲ್ಲಿ ಹೊಸ ಸಂಶೋಧನೆ ಅದ ಅದನ್ನ ನಾವು ನೋಡಬೇಕು, ಅನುಭವಿಸಬೇಕು. ಮತ್ತ ಇಂಥ ಅವಕಾಶಗಳು ಈಗ ಮೇಲಿಂದ ಮೇಲೆ ನಮಗ ಸಿಗ್ತಾ ಇರ್ತಾವ. ಕೃಷಿ ವಿಶ್ವವಿದ್ಯಾಲಯಗಳಿರಬಹುದು ಅಥವಾ ಕೃಷಿ ಇಲಾಖೆ ಇರಬಹುದು, ಬೇರೆ ಬೇರೆ ಇಲಾಖೆಗಳಿರಬಹುದು, ಸಂಶೋಧನಾ ಕೇಂದ್ರಗಳಿರಬಹುದು ಅಥವಾ ಖಾಸಗಿ ಕಂಪನಿಗಳ ಸಹಿತ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುವಂತದ್ದಾಗ್ಲಿ, ಪ್ರತ್ಯಕ್ಷಿಗಳ ಮೇಳವನ್ನ ನಡೆಸುವಂತದ್ದಾಗ್ಲಿ, ಕ್ಷೇತ್ರೋತ್ಸವ ಮಾಡುವಂತದ್ದಾಗ್ಲಿ, ಇಂಥ ಕೆಲಸಗಳನ್ನ ಮಾಡೇ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಉತ್ಸಾಹಿ ರೈತರು ಕೂಡ ಕ್ಷೇತ್ರೋತ್ಸವ ಮಾಡೋದನ್ನ ನಾವು ನೋಡಿವಿ. ಎಲ್ಲೆಲ್ಲಿ ನಮಗೆ ಅವಕಾಶಗಳು ಸಿಗ್ತಾವ ಅಂತ ಅವಕಾಶಗಳನ್ನ ನಾವು ಬಳಸಿಕೊಂಡು ಕಲಿಯುವಂತಹ ಕೆಲಸದೊಳಗೆ ನಾವು ಭಾಗವಹಿಸಬೇಕು. ಏನೇ ಒಂದು ವಿಷಯ ಕಲಿತರೂ ಅದು ನಮಗೆ ಧನಾತ್ಮಕವಾಗಿ ನಮ್ಮ ಮೇಲೆ ಪರಿಣಾಮ ಬೀರುವಂತದ್ದು. ಅದಕ್ಕೆ ಇಂತಹ ಅವಕಾಶಗಳು ಸಿಕ್ಕು ಅಂತಂದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡಬಾರದು. ಈಗ ಸೂಕ್ತವಾದಂತಹ ಒಂದು ಕಾಲ ಅಂತ ಹೇಳಿ ಹೇಳಬಹುದು. ಯಾವ ರೀತಿ ನಮಗ ಬೇಸಿಗೆ ಬಂತು ಅಂತಂದ್ರೆ ಜಾತ್ರೆ ಮೇಳಗಳು ಇವು ಶುರು ಆಗ್ತಾವಲ್ಲ, ಅದರೊಳಗಂತೂ ನಾವು ಮನೆ ಮಂದೆಲ್ಲ ಭಾಗವಹಿಸ್ತೀವಿ. ಅದೇ ರೀತಿಯಾಗಿ ಈ ಕೃಷಿ ಮೇಳ ಇರಬಹುದು, ತೋಟಗಾರಿಕಾ ಮೇಳ ಇರಬಹುದು, ರೇಷ್ಮೆ ಮೇಳಗಳಿರಬಹುದು ಅಥವಾ ಇನ್ನಾವುದೇ ತರಬೇತಿ ಕಾರ್ಯಕ್ರಮಗಳು ಇರಬಹುದು, ಅವುಗಳನ್ನ ನಾವು ತಿಳ್ಕೊಂಡ್ವಿ ಅಂತಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡಿ ಭಾಗವಹಿಸುವುದು ಒಳ್ಳೇದು ಅನ್ನುವಂಥದ್ದು. ಹಿಂಗ ನಡೆದೆ ನಡೀತಿರ್ತಾವ ಅಂಥ ಒಂದು ಮೇಳ ವಿಶೇಷವಾಗಿ ನಮ್ಮ ರೈತರು ಗಮನಿಸಬೇಕು. ಈ ಮೇಳ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದೊಳಗೆ ನಡೀತಾ ಇದೆ. ಗುರುವಾರ ದಿವಸ 13ನೇ ತಾರೀಕು ನೆನಪಿಡಬೇಕು, ಗುರುವಾರ ದಿವಸ 13ನೇ ತಾರೀಕು ಈ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಏನು ಮೇಳ ಅಂತಂದ್ರೆ ಕೃಷಿ ಎಂಜಿನಿಯರಿಂಗ್ ಮೇಳ, ಕೃಷಿ ಯಂತ್ರೋಪಕರಣಗಳ ಮೇಳವನ್ನ ಮಾಡ್ತಾ ಇದ್ದಾರೆ, ಪ್ರಾತ್ಯಕ್ಷಿಕೆಯನ್ನ ಆಯೋಜನೆ ಮಾಡಲಾಗಿದೆ. ಹಿಂಗಾಗಿ ಇಲ್ಲಿ ತಾವು ವಿಶೇಷವಾದಂತಹ ಗಮನ ಕೇವಲ ಯಂತ್ರೋಪಕರಣಗಳ ಮೇಲೆ ನೀವು ನೆಡಬಹುದಾಗಿದೆ. ಯಂತ್ರೋಪಕರಣಗಳನ್ನ ನಾವು ನೋಡಬಹುದು, ಹೊಸ ಹೊಸ ಏನು ಸಂಶೋಧನೆ ಆಗ್ಯಾವ ಕೃಷಿ ವಲಯದೊಳಗೆ, ಅಂಥ ಎಲ್ಲಾ ಯಂತ್ರೋಪಕರಣಗಳನ್ನು ನೋಡೋದಕ್ಕೆ ಇದು ಒಂದು ಸದವಕಾಶ ಅಂತ ಹೇಳಿ ಹೇಳಬಹುದು. ರಾಯಚೂರೊಳಗೆ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಇದೆ, ವಿಜ್ಞಾನಿಗಳಿದ್ದಾರೆ, ಅವರು ಇಂಥ ಯಂತ್ರಗಳನ್ನ ಸಂಶೋಧನೆ ಮಾಡಿ ರೈತರ ಬಳಕೆಗೆ ತರುವಂತದ್ದು ತಮಗ ಗೊತ್ತಿರುವಂತದ್ದು. ಅದಕ್ಕೆ ಈ ಮೇಳದೊಳಗೆ ತಾವೆಲ್ಲರೂ ಭಾಗವಹಿಸಬೇಕು. ಯಾಕಂತಂದ್ರೆ ಇವತ್ತಿನ ದಿವಸ ಏನಾಗ್ಯದ ಅಂತಂದ್ರೆ ಬಹುತೇಕರು ತಾವು ಕೂಲಿಯಾಳುಗಳ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ. ಸಮಯಕ್ಕೆ ಸರಿಯಾಗಿ ಕೂಲಿಯಾಳುಗಳು ಸಿಗುವುದಿಲ್ಲ, ಸಿಕ್ಕರು ಸಹಿತ ಬಹಳ ಕಾಸ್ಟ್ಲಿ ಇರ್ತದ, ಬಹಳ ತುಟ್ಟಿ ಆಗ್ತದ. ಅವ್ರನ್ನ ನಮ್ಮ ಹೊಲದೊಳಗೆ ಕರ್ಕೊಂಡು ಬಂದು ಅವ್ರಿಗೆ ಕೆಲಸ ಕೊಡೋದಪ್ಪ ಅಂತಂದ್ರ ಏನು ನಮಗೆ ಆದಾಯ ಬರೋದಕ್ಕಿಂತ ನಾವು ಕೂಲಿ ಮೇಲೆ ಖರ್ಚು ಮಾಡೋದೇ ಹೆಚ್ಚಾಗ್ತದ. ಇಂಥ ಒಂದು ಸಂದರ್ಭದೊಳಗೆ ನಾವು ಸ್ವಾವಲಂಬಿಗಳಾಗಬೇಕು ಅನ್ನುವಂತಹ ನಿಟ್ಟಿನೊಳಗೆ ಯೋಚನೆ ಮಾಡಬೇಕು. ಅಂಥ ಸಂದರ್ಭದೊಳಗೆ ಈ ಕೃಷಿ ಯಂತ್ರೋಪಕರಣಗಳು ನಮ್ಮ ಕೆಲಸಕ್ಕೆ ಬರ್ತಾವ. ಕೃಷಿ ಇಲಾಖೆಯ ಯೋಜನೆ ಕೂಡ ಅದ, ಅಂಥ ಯೋಜನೆ ಬಗ್ಗೆ ತಮಗ ಗೊತ್ತದ. ಕೃಷಿ ಯಂತ್ರಧಾರೆ ಅಂತೇಳಿ ಕೃಷಿ ಯಂತ್ರಧಾರೆ ಒಳಗ ನಿಮಗ ಯಂತ್ರೋಪಕರಣಗಳನ್ನ ಬಾಡಿಗೆ ಮೇಲೆ ಕೊಡುವಂತಹ ಒಂದು ಯೋಜನೆ ಕೂಡ ಇರುವಂತಹದ್ದು ತಮಗ ಗೊತ್ತಿರುವಂತಹದ್ದು. ಗ್ರಾಮೀಣ ಪ್ರದೇಶದೊಳಗೆ ಏನು ನಿರುದ್ಯೋಗಿ ಯುವಕ ಯುವತಿಯರಿರ್ತಾರೆ, ಯಾರು ಕೃಷಿ ಒಳಗೆ ಆಸಕ್ತರಿರ್ತಾರೆ, ಇಂಥ ಒಂದು ಕೆಲಸ ಮಾಡೋದ್ರೊಳಗೆ ಆಸಕ್ತರಿರ್ತಾರೆ, ಅಂಥವರು ಈ ಕೃಷಿ ಯಂತ್ರಧಾರೆ ಅನ್ನುವಂತಹ ಒಂದು ಯೋಜನೆ ಅಡಿ ಒಳಗೆ ಯಂತ್ರಗಳನ್ನ ತಮ್ಮಲ್ಲಿ ಇಟ್ಕೊಂಡು ನಮ್ಮ ರೈತರಿಗೆ ಪೂರೈಸುವಂತಹ ಒಂದು ಕೆಲಸ ಏನು ಮಾಡ್ತಾರ ಅದು ತಮಗೆ ಗೊತ್ತಿರುವಂತಹದ್ದು. ಅಂದ್ರೆ ಎಲ್ಲಾ ದೃಷ್ಟಿಯಿಂದನೂ ನಮಗ ಇವತ್ತಿನ ದಿವಸ ಯಂತ್ರೋಪಕರಣಗಳು ಬೇಕು, ಮತ್ತ ಯಂತ್ರೋಪಕರಣಗಳಿಂದ ನಮ್ಮ ಹೆಚ್ಚಿನ ಕೆಲಸಗಳ ಆಗ್ತಾವ, ಸರಳ ಆಗ್ತಾವ, ಶ್ರಮ ಕಡಿಮೆ ಆಗ್ತದ, ಖರ್ಚು ಕಡಿಮೆ ಆಗ್ತದ ಅನ್ನುವಂತಹ ಒಂದು ದೃಷ್ಟಿಯಿಂದ ಇವತ್ತ ಎಂದಿಲ್ಲದ ಮಹತ್ವ ಕೃಷಿ ಯಂತ್ರೋಪಕರಣಗಳಿಗೆ ಬಂದದ. ತಾವೆಲ್ಲ ನೋಡ್ತಾ ಇದ್ದೀರಿ ಡ್ರೋನ್ಗಳ ಒಂದು ಪ್ರಾತ್ಯಕ್ಷಿಕೆಗಳನ್ನ ಸಾಕಷ್ಟು ತಾವು ನೋಡಿದ್ದೀರಿ ಇಲ್ಲಿ ತನಕ. ವಿಶೇಷವಾಗಿ ಕೇಂದ್ರ ಸರ್ಕಾರ ಡ್ರೋನ್ಗಳ ಮೇಲೆ ಬಹಳಷ್ಟು ಮಹತ್ವವನ್ನ ನೀಡುತ್ತಾ ಇದೆ. ನಮ್ಮ ಕೃಷಿ ಒಳಗ ಯಾವ್ಯಾವ ರೀತಿ ನಾವು ಡ್ರೋನ್ಗಳನ್ನ ಬಳಸಬಹುದು ಅನ್ನೋದ್ರ ಬಗ್ಗೆ ಕೂಡ ಕಲಿತಂಥವರಿಂದ ಪ್ರಾತ್ಯಕ್ಷಿಕೆ ಮಾಡುವಂತದ್ದಾಗ್ಲಿ ಅಥವಾ ಡ್ರೋನ್ಗಳನ್ನ ಹೊಲದೊಳಗ ಬಳಸುವಂತದ್ದಾಗ್ಲಿ ನಾವು ನೋಡ್ತಾ ಇದ್ದೀವಿ. ಅನೇಕ ರೈತರು ನಿಮ್ಮಲ್ಲಿ ಡ್ರೋನ್ಗಳನ್ನ ತಾವು ಉಪಯೋಗ ಮಾಡಿ ಅದರ ಲಾಭವನ್ನ ಪಡೆದಿರಬಹುದು ಅಂತ ಹೇಳಿ ಭಾವಿಸ್ತೀವಿ. ವಿಶೇಷವಾಗಿ ಏನು ನಮ್ಮ ರಾಸಾಯನಿಕ ಸಿಂಪರಣೆ ಅದಲ್ಲ, ಅಂಥ ಸಂದರ್ಭದೊಳಗ ಡ್ರೋನ್ಗಳು ಬಹಳ ಕೆಲಸಕ್ಕೆ ಬರ್ತಾವ. ಬಹಳ ದೊಡ್ಡ ಏರಿಯಾ ಇತ್ತು ನಿಮ್ದು, 6 ಎಕರೆ ಇತ್ತು ಅಂತಂದ್ರ ಅಲ್ಲಿ ಸರಳವಾಗಿ ಕೆಲಸ ಮಾಡೋದಕ್ಕ, ಜಲ್ದಿ ಕೆಲಸ ಮುಗಿಸೋದಕ್ಕ, ಮತ್ತೆ ಖರ್ಚು ಕಡಿಮೆ ಆಗೋದಕ್ಕ ಡ್ರೋನ್ಗಳಿಂದ ನಮಗ ಬಹಳಷ್ಟು ಅನುಕೂಲ ಅದ. ಇನ್ನು ಮುಂದಿನ ದಿವಸಗಳಲ್ಲಿ ಏನಾಗ್ತದಪ್ಪ ಅಂತಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಕೃತಕ ಬುದ್ಧಿಮತ್ತೆ ಇರುವಂತಹ ಯಂತ್ರೋಪಕರಣಗಳು ನಮ್ಮ ಹೊಲಗಳಿಗೆ ಬರ್ತಾವ. ಅವುಗಳಿಂದ ನಾವು ಈಗ ಹೆಂಗ್ ಮನುಷ್ಯರಿಂದ ಕೆಲಸ ಮಾಡಿಸ್ತೀವಲ್ಲ ಅದೇ ರೀತಿಯಾದಂತಹ ಕೆಲಸಗಳನ್ನ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದಾಗಿದ, ತಗೊಳ್ಬಹುದಾಗಿದ ಅಂತಹ ಕೆಲಸಗಳನ್ನ. ಕೃಷಿ ವಲಯ ಕೂಡ ಒಂದು ಯಂತ್ರಮಯ ಆಗುವಂತಹ ಸಂದರ್ಭ ಬಹಳ ದೂರ ಇಲ್ಲ ಅನ್ನುವಂಥದ್ದನ್ನ ತಾವು ತಿಳ್ಕೊಳ್ಬೇಕು. ಆದ್ರೆ ಇದ್ರ ಹಿಂದೇನದಪ್ಪ ಅಂತಂದ್ರ ಎಲ್ಲ ಕಂಪ್ಯೂಟರೀಕೃತ ವ್ಯವಸ್ಥೆ ಇದೆ. ಆಮೇಲೆ ಇವತ್ತ ಕಂಪ್ಯೂಟರ್ಗಳಿಂದ ನಾವು ಎಲ್ಲಾ ಕೆಲಸಗಳನ್ನ ಕೃಷಿ ಒಳಗ ಮಾಡಿಸಬಹುದಾಗ್ಯದ. ಅದನ್ನ ಅಮೆರಿಕದೊಳಗ ನಾವು ನೋಡ್ತಾ ಇದ್ದೀವಿ, ಯುರೋಪ್ನೊಳಗ ನೋಡ್ತಾ ಇದ್ದೀವಿ. ಬಹುತೇಕ ಕೆಲಸಗಳು ಕಂಪ್ಯೂಟರ್ ಮೂಲಕ ರೋಬೋಟ್ಗಳ ಮೂಲಕ ಆಗುವಂತಹದ್ದು ನಡೆದದ. ಅಂಥ ಸನ್ನಿವೇಶ ನಮ್ಮಲ್ಲಿ ಇನ್ನೂ ಇಲ್ಲ. ನಮ್ಮಲ್ಲಿ ಸಾಕಷ್ಟು ಕೆಲಸಗಳನ್ನ ನಾವು ಕೃಷಿ ಒಳಗ ಯಂತ್ರಗಳಿಂದ ಮಾಡಿಸಿದ್ರು ಕೂಡ ಇನ್ನೂ ವ್ಯಾಪಕವಾಗಿ ಈ ಕೃತಕ ಬುದ್ಧಿಮತ್ತೆಯನ್ನ ನಾವು ಇನ್ನೂ ಬಳಸಿಕೊಂಡಿಲ್ಲ. ಈಗ ಸದ್ಯದ ಮಟ್ಟಿಗೆ ಹೇಳಬೇಕಾಯ್ತಪ್ಪ ಅಂತಂದ್ರೆ ಅದು ಶೈಶವಾವಸ್ಥೆ ಒಳಗ ಇರುವಂತಹ ಒಂದು ವಿಜ್ಞಾನ. ಆದ್ರೆ ಅದು ಬೆಳವಣಿಗೆ ಆಗುವುದಕ್ಕೆ ಬಹಳ ಸಮಯ ಹಿಡಿಯುವುದಿಲ್ಲ. ಇನ್ನು ಕೆಲವೇ ವರ್ಷಗಳಲ್ಲಿ ರೋಬೋಟ್ಗಳು ನಮ್ಮ ಕೃಷಿ ಕೆಲಸಗಳಿಗೆ ಈಗ ಹೆಂಗ್ ನಾವು ಕೂಲಿಯಾಳುಗಳನ್ನು ಹಚ್ತೀವಲ್ಲ ಅದೇ ರೀತಿಯಾಗಿ ಕೆಲಸ ಮಾಡೋದಕ್ಕೆ ಸಿದ್ಧ ಆಗೋದ್ರೊಳಗೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಹೇಳಬಹುದು. ಅದಕ್ಕೆ ಇಂಥ ಏನು ಹೊಸ ಹೊಸ ತಂತ್ರಜ್ಞಾನ ಅದ ಅದನ್ನ ನಮಗ ಯಾವ ರೀತಿ ಬಳಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡೋದಕ್ಕೆ ಈಗ ವೇದಿಕೆ ಸಿದ್ಧ ಆಗ್ತಾ ಇದೆ. ಅದಕ್ಕಾಗಿ ನಮ್ಮ ಆತ್ಮೀಯ ರೈತ ಮಿತ್ರರಿಗೆ ನಾವೇನು ಹೇಳೋದಪ್ಪ ಅಂತಂದ್ರೆ ಇಂಥ ತಂತ್ರಜ್ಞಾನ ತಗೊಳ್ಳೋದ್ರೊಳಗೆ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಬೀಳಬಾರದು. ಇಂಥ ತಂತ್ರಜ್ಞಾನದಿಂದ ನಾವು ಸಶಕ್ತರಾದಿವೆ ಅಂತಂದ್ರೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ವಿಚಾರ ಬರ್ತಾವ, ಯೋಚನೆಗಳು ಬರ್ತಾವ, ಯೋಜನೆಗಳು ಬರ್ತಾವ. ಹಿಂಗಾಗಿ ನಮ್ಮ ಕೃಷಿ ಬದುಕೇನದಲ್ಲ ಅದು ಸರಳವಾಗಿ ಆಗ್ತದ. ಮತ್ತ ಮುಖ್ಯವಾಗಿ ನಾವು ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಕೃಷಿ ಒಳಗೆ ತಮಗೆ ಗೊತ್ತಿರುವಂಗ ಲಾಭ ಹೆಚ್ಚಾಗಬೇಕು ಅಂತಂದ್ರೆ ಏನ್ ಮಾಡಬೇಕು? ಖರ್ಚನ್ನ ಕಡಿಮೆ ಮಾಡಬೇಕು. ಇದೊಂದು ಮುಖ್ಯವಾದಂತಹ ಒಂದು ವಿಚಾರ ನಮ್ಮ ತಲೆ ಒಳಗೆ ಯಾವತ್ತೂ ಇರಬೇಕು. ನಾವು ಬಳಸುವಂತಹ ಸಂಪನ್ಮೂಲಗಳು ನೈಸರ್ಗಿಕವಾಗಿ ಇರುವಂತಹ ಸಂಪನ್ಮೂಲಗಳನ್ನ ಬಳಸಬೇಕು, ವಿಷಮುಕ್ತವಾದಂತಹ ಸಂಪನ್ಮೂಲಗಳನ್ನ ಬಳಸಬೇಕು, ಸಾವಯವ ಮೂಲದ ಸಂಪನ್ಮೂಲಗಳನ್ನ ಬಳಸಬೇಕು. ನಿಸರ್ಗಕ್ಕೆ ಹತ್ತಿರವಾದಂತಹ ಒಂದು ಕೃಷಿ ಮಾಡಿದ್ರೆ ಅಲ್ಲಿ ಖರ್ಚು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗ್ತದ, ಮತ್ತ ಅದರಿಂದ ಬರುವಂತಹ ಆಹಾರ ಏನದ ಅದು ನಾವು ಗ್ರಾಹಕರಿಗೆ ವಿಷಮುಕ್ತವಾದಂತಹ ಒಂದು ಆಹಾರ ಕೊಡ್ತೀವಿ. ಅದರ ಮೂಲಕ ಸಮಾಜದ ಒಂದು ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ, ಮತ್ತ ಆ ಕಸುವಾದಂತಹ ಒಂದು ಆಹಾರವನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ, ನಮ್ಮ ಜನರಿಗೆ ಅದನ್ನ ಕೊಡ್ತಾ ಇದ್ದೀವಿ ಅನ್ನುವಂತಹ ಒಂದು ಆನಂದ ಕೂಡ ನಮ್ಮಲ್ಲಿ ಇರ್ತದೆ. ಅದಕ್ಕೆ ತಾವು ಬರೇ ಅನ್ನದಾತರಾಗಬಾರದು, ವಿಷಮುಕ್ತವಾದಂತಹ ಆಹಾರ ನೀಡುವಂತಹ ಅನ್ನದಾತರ ಆಗಬೇಕು ಅನ್ನುವಂತಹ ವಿಚಾರ ತಮ್ಮಲ್ಲಿ ಯಾವತ್ತೂ ಇರಲಿ. ಯಾಕಪ್ಪ ಅಂತಂದ್ರ ಇವತ್ತು ನಾವು ನಮ್ಮ ಬದುಕನ್ನ ಬಹಳಷ್ಟು ಸಂಕೀರ್ಣ ಮಾಡ್ಕೊಂಡು ಬಿಟ್ಟಿದ್ದೀವಿ. ಈ ಬದುಕು ಇಷ್ಟು ಸಂಕೀರ್ಣ ಯಾಕೆ ಆಗ್ಯದ ಅಂತಂದ್ರೆ ನಮಗ ಹೆಚ್ಚು ಲಾಭ ಬರಲಿ ಅನ್ನುವಂತಹ ವಿಚಾರ ಇಟ್ಟುಕೊಂಡೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ. ಅದು ಹಂಗಲ್ಲ, ಸುಸ್ಥಿರವಾದಂತಹ ಬದುಕನ್ನ ರೂಪಿಸಿಕೊಳ್ಳುವಲ್ಲಿ ನಾವು ಯಾವತ್ತೂ ಪ್ರಯತ್ನ ಮಾಡಬೇಕು. ಸ್ವಸ್ಥವಾದಂತಹ ಒಂದು ಜೀವನವನ್ನ ನಾವು ಕೂಡ ನಡೆಸಬೇಕು, ಅದರ ಜೊತೆಗೆ ನಮ್ಮ ಸುತ್ತಮುತ್ತಲಿನವರು ಕೂಡ ಸ್ವಸ್ಥವಾಗಿದ್ರಪ್ಪ ಅಂತಂದ್ರ ನಮ್ಮ ಎಲ್ಲರ ಬದುಕು ಸಂತೋಷಮಯ ಆಗೋದ್ರೊಳಗೆ ಸಂಶಯ ಇಲ್ಲ. ಅದಕ್ಕೆ ಈ ಕಡೆ ನಾವು ಲಕ್ಷ್ಯ ಕೊಡಬೇಕಾಗ್ಯದ. ಇದನ್ನ ನಾನು ಯಾವತ್ತೂ ಹೇಳ್ತೀನಿ ನಮ್ಮ ಕಾರ್ಯಕ್ರಮಗಳಲ್ಲಿ, ನಮ್ಮ ಸಂಪನ್ಮೂಲಗಳು ಏನದಾವ, ನೀರು ಮತ್ತ ಮಣ್ಣು, ಇವುಗಳನ್ನ ಬಹಳ ಜತನದಿಂದ ನಾವು ಕೈಕೊಳ್ಳಬೇಕಾಗ್ತದ. ಈಗ ಸೂಕ್ತವಾದಂತಹ ಒಂದು ಸಮಯ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ, ಯಾವ ರೀತಿ ನಾವು ಮುಂದಿನ ಸೀಸನ್ ಒಳಗ ಮಳೆ ಯಾವ ರೀತಿ ಇರ್ತದ ಅನ್ನೋದ್ರ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆಯವರು ನಮಗೇನು ಹೇಳಿಲ್ಲ. ಅದು ಇನ್ನಾ ಸಮಯ ಅದ ನಮಗ ಅವರು ತಿಳಿಸಿಕೊಡೋದಕ್ಕ, ಮುಂದ ಈ ಸಲದ ಹಂಗಾಮು ಯಾವ ರೀತಿ ಇರಬಹುದು, ಮಳೆ ಯಾವ ರೀತಿ ಬರಬಹುದು, ಪ್ರಮಾಣ ಏನದ ಅನ್ನೋದನ್ನ ನಾವು ತಮಗ ತಿಳಿಸೇ ತಿಳಿಸ್ತೀವಿ. ಆದ್ರೆ ಈಗೇನದ ಅಂತಂದ್ರ ಅಕಾಲಿಕ ಮಳೆಗಳ ಸಮಯ ಕೂಡ ಇರೋದ್ರಿಂದ ಇದಕ್ಕೂ ಕೂಡ ತಾವು ಸಿದ್ಧರಾಗಬೇಕಾಗ್ತದ. ತಮ್ಮ ಹೊಲ ಈಗ ಬೆಳೆಗಳಿಂದ ಮುಕ್ತ ಆಗಿತ್ತು ಅಂತಂದ್ರ ತಾವು ಒಡ್ಡುಗಳನ್ನ ಮತ್ತೊಮ್ಮೆ ರಿಪೇರಿ ಮಾಡ್ಕೊಳ್ಳೋದಾಗ್ಲಿ, ಅಂತ ಕೆಲಸಗಳನ್ನ ನಾವು ಮಾಡ್ಕೊಳ್ಬೇಕಾಗ್ಯದ. ಕೃಷಿ ಹೊಂಡ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ಕೊಳ್ಬೇಕಾಗ್ಯದ. ಎಲ್ಲೆಲ್ಲಿ ರಿಪೇರಿ ಕೆಲಸಗಳದಾವ ಅವನ್ನೆಲ್ಲ ಮಾಡ್ಕೊಳ್ಬೇಕು. ಮತ್ತ ಮುಖ್ಯವಾಗಿ ಏನು ನಮ್ಮ ರೈತರು ಮಾಡಬೇಕು ಅಂತಂದ್ರ ನೀವು ಕಲ್ಪನೆ ಮಾಡ್ಕೊಂಡಿರ್ತೀರಿ ಕೆಲವರಾದರೂ ಏನ್ ಮಾಡಬೇಕು ಅಂತಂದ್ರ ಮಾಗಿ ಉಳುಮೆಯನ್ನ ನಾವು ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು. ಇದು ನಮ್ಮ ರೈತರು ಮಾಡಲೇಬೇಕಾದಂತಹ ಒಂದು ಅವಶ್ಯಕವಾದಂತಹ ಒಂದು ಕೆಲಸ, ಇದು ನಿಯಮ ಅಂತ ಹೇಳಿ ತಿಳ್ಕೊಳ್ಬೇಕು. ಈ ಪದ್ಧತಿಯನ್ನ ನಾವು ಮುಂದುವರೆಸಿಕೊಂಡು ಹೋಗಬೇಕು. ಆಳವಾದಂತಹ ಮಾಗಿ ಉಳುಮೆ ಮಾಡೋದ್ರಿಂದ ಸಾಕಷ್ಟು ಲಾಭಗಳದಾವ. ಮತ್ತ ನೀವು ನೀರನ್ನ ಹಿಡಿದಿಡಬೇಕು ಅನ್ನುವಂತಹ ವಿಚಾರದೊಳಗ ಒಂದ್ ವೇಳೆ ನೀವು ಮಾಗಿ ಉಳುಮೆ ಮಾಡಿದ್ರಿ ಅಂತಂದ್ರ ಅಲ್ಲಿ ನಿಮಗ ಅರ್ಧಕರ್ಧ ಯಶಸ್ಸು ಅಲ್ಲೇ ಬಂದ್ ಬಿಡ್ತದ ಅಂತ ಹೇಳಿ ತಿಳ್ಕೊಬೇಕು. ನಿಮ್ಮ ಬೆಳೆಯೆಲ್ಲ ಸಂಪೂರ್ಣವಾಗಿ ತಕ್ಕೊಂಡ ನಂತರ ಹೌದಪ್ಪ ನಮ್ಮಲ್ಲಿ ಈಗ ಬೆಳೆ ಯಾವುದೂ ಇಲ್ಲ, ಈಗ ನಮ್ಮ ಹೊಲ ಖಾಲಿ ಅದ ಅಂತಂದಾಗ ನೀವೇನ್ ಮಾಡಬೇಕು ಅಂತಂದ್ರ ಆಳವಾದಂತಹ ಒಂದು ಉಳುಮೆಯನ್ನ ಮಾಡಬೇಕು. ಹಿಂಗ್ ಮಾಡೋದ್ರಿಂದ ಅಕಸ್ಮಾತ್ ಮಳೆ ಬಂತು ಅಂತಂದ್ರ ಮಳೆ ನೀರು ನೆಲದೊಳಗೆ ಹಿಂಗಿರ್ತದ, ಓಡಿ ಹೋಗಂಗಿಲ್ಲ, ಮತ್ತ ಮಣ್ಣೇನದ ಮೇಲ್ಮಣ್ಣು ಅದು ಸವಕಳಿ ಆಗುವುದಿಲ್ಲ. ಇಲ್ಲಂತಂದ್ರ ಈ ಅಕಾಲಿಕ ಮಳೆಗಳೇನಿರ್ತಾವ, ರಭಸದ ಮಳೆಗಳಿರ್ತಾವ, ಈ ಮಳೆ ನೀರಿನ ಜೊತೆಗೆ ಮಣ್ಣು ಕೂಡ ಹರ್ಕೊಂಡು ಹೋಗ್ತದ, ಫಲವತ್ತಾದಂತಹ ಮಣ್ಣು ಸವಕಳಿ ಆಗ್ತದ, ಅವಾಗ ನಮ್ಮ ಭೂಮಿ ಬರಳಾಗುವಂತಹ ಸಾಧ್ಯತೆಗಳು ಇರ್ತಾವ. ಅದಕ್ಕ ಒಂದ್ ವೇಳೆ ನೀವು ಮಾಗಿ ಉಳುಮೆ ಮಾಡಿದ್ರಿ ಅಂತಂದ್ರ ಮಳೆ ನೀರು ಎಷ್ಟೇ ರಭಸವಾಗಿರಲಿ ಅದು ಓಡಿ ಹೋಗುದಕ್ಕ ಅವಕಾಶ ಆಗಂಗಿಲ್ಲ, ನಿಮ್ಮ ಹೊಲದೊಳಗೆ ನಿಂತು ಅಲ್ಲೇ ಇಂಗುತ್ತದ, ಮತ್ತ ನೀರಿನ ಮಟ್ಟ ತೇವ ಏನಿರ್ತದ ನೆಲದೊಳಗ ಅದು ಹೆಚ್ಚಾಗ್ತದ. ಇದು ಮುಖ್ಯವಾಗಿ ನೀವು ಮಾಡಬೇಕಾದಂತಹ ಒಂದು ಕೆಲಸ ಮಾಗಿ ಉಳುಮೆ. ಮಾಗಿ ಉಳುಮೆಯಿಂದ ಇನ್ನೂ ಅನೇಕ ಲಾಭಗಳದಾವ. ಏನು ಭೂಮಿಯೊಳಗ ರೋಗಾಣುಗಳಿರ್ತಾವ, ಅವು ಬಿಸಿಲಿನ ತಾಪಕ್ಕ ಸುಟ್ಟು ಸತ್ತು ಹೋಗಿಬಿಡ್ತಾವ. ಕೀಟಗಳು ಸಹಿತ ಸಾಕಷ್ಟು ಕೋಶಾವಸ್ಥೆಗೆ ಹೋಗ್ತಾವ. ಅಂತ ಕೋಶಾವಸ್ಥೆ ಒಳಗೆ ಇರುವಂತಹ ಕೀಟಗಳು ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆ ಕೊಡಂಗಿಲ್ಲ, ಅವು ಕೂಡ ಸತ್ತು ಹೋಗಿಬಿಡ್ತಾವ. ಹಿಂಗಾಗುದ್ರಿಂದ ನೀವು ಆಟೋಮೆಟಿಕ್ ಆಗಿ ನಿಮ್ಮ ಕೃಷಿ ಬದುಕಿಗೆ ಒಂದು ಸವಲತ್ತನ್ನ ಕೊಡ್ತೀರಿ, ಅಲ್ಲಿ ನಿಮ್ಮ ಖರ್ಚು ಕಡಿಮೆ ಆಗಿಬಿಡ್ತೈತಿ. ಮಾಗಿ ಉಳುಮೆ ಮಾಡಿದ್ರೆ ಅರ್ಧಕರ್ಧ ನಿಮ್ಮ ಸಮಸ್ಯೆಗಳು ಏನ್ ಮುಂದೆ ಬರ್ತಾವಲ್ಲ ಆ ಸಮಸ್ಯೆಗಳೆಲ್ಲ ಹೋಗಿಬಿಡ್ತಾವ. ಅದಕ್ಕೆ ನಮ್ಮ ಎಲ್ಲಾ ರೈತ ಮಿತ್ರರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರ ತಾವು ಮಾಗಿ ಉಳುಮೆಯನ್ನ ಮಾಡ್ಕೊಳ್ಬೇಕು. ಮಾಗಿ ಉಳುಮೆ ಅಂತಂದ್ರೆ ಈ ಸಮಯದೊಳಗೆ ಮಾಡುವಂತದ್ದು ಅಂತಂದ್ರೆ ನಮ್ಮ ಹೊಲದೊಳಗೆ ಯಾವಾಗ ನಾವು ಕೊನೆ ಬೆಳೆಯನ್ನ ತಗೋತೀವಿ, ಸೀಸನ್ ಒಳಗೆ ಕೊನೆ ಬೆಳೆಯನ್ನ ತಗೋತೀವಲ್ಲ, ತಗೊಂಡ ನಂತರ ಯಾವಾಗ ನಮ್ಮ ಭೂಮಿ ಖಾಲಿ ಆಗ್ತದ ಅದರ ನಂತರ ಮಾಡುವಂತದ್ದೇ ಮಾಗಿ ಉಳುಮೆ. ಇನ್ ಮುಂದೆ ನಮ್ಮ ಬೆಳೆ ಇಲ್ಲಪ್ಪ, ಮುಂದಿನ ಸೀಸನ್ ಏನು ಮಳೆಗಾಲ ಶುರು ಆಗ್ತದ ಅವಾಗೆ ನಾವು ತಗೊಳ್ತೀವಿ ಅಂತಂದಾಗ ಈ ಮಾಗಿ ಉಳುಮೆಯನ್ನ ತಾವು ಮಾಡಬೇಕು, ಮಾಡ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಅದರ ಜೊತೆಗೆ ನಮ್ಮ ರೈತರಿಗೆ ನಾನು ಮತ್ತೊಂದು ಮನವಿ ಏನ್ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ತಮ್ಮಲ್ಲಿ ಏನು ಬೆಳೆ ಉಳಿಕೆಗಳೇನಿರ್ತಾವಲ್ಲ ಅವನ್ನ ದಯವಿಟ್ಟು ಕಂಪೋಸ್ಟ್ ಮಾಡೋದ್ರ ಕಡೆ ಗಮನ ಹರಿಸಬೇಕು. ಇಲ್ಲ ಅಂತಂದ್ರ ಎರೆಗೊಬ್ಬರ ಮಾಡೋದ್ರ ಕಡೆ ಆದರೂ ಗಮನ ಹರಿಸಬೇಕು. ಸಾಕಷ್ಟು ಬೆಳೆ ಉಳಿಕೆಗಳು ಇವತ್ತಿನ ದಿವಸ ನಮಗ ಸಿಗ್ತಾ ಇದ್ದಾವ. ವಿಶೇಷವಾಗಿ ಕಬ್ಬಿನಂತಹ ಬೆಳೆ ಬೆಳೆದಾಗ ಇಡೀ ಹೊಲ ತುಂಬ ಎಲ್ಲ ಕಬ್ಬಿನ ರೌದಿ ಬಿದ್ದಿರ್ತದ. ಇದನ್ನ ನಾವು ಹೆಂಗ್ ತೆಗೆದು ಹಾಕಬೇಕು ಅನ್ನುವಂತಹ ಚಿಂತೆ ಒಳಗೆ ತಾವಿರ್ತೀರಿ. ಅನೇಕರು ನಾವು ನೋಡಿವಿ, ಬಸ್ನೊಳಗೆ ಬರುವಾಗ ಅಥವಾ ವೆಹಿಕಲ್ ದೊಳಗೆ ಬರುವಾಗ ಏನಾಗ್ತದಪ್ಪ ಅಂತಂದ್ರ ಸುತ್ತಮುತ್ತ ಬೆಂಕಿ ಕಾಣಿಸ್ತದ ನಮಗ. ಅದು ಕಬ್ಬಿನ ರೌದಿಗೆ ಹಚ್ಚಿರುವಂತಹ ಒಂದು ಬೆಂಕಿ ಕಾಣಿಸ್ತದ. ಬಹಳಷ್ಟು ಜನ ತಾವು ಹಂಗ ಮಾಡ್ತಾ ಇದ್ದೀರಿ. ದಯವಿಟ್ಟು ಈ ಬೆಂಕಿ ಹಚ್ಚುವಂತಹ ಒಂದು ಕೆಲಸ, ಸುಡುವಂತಹ ಒಂದು ಕೆಲಸ ಯಾವುದೇ ಕಾರಣಕ್ಕೂ ನಾವು ಮಾಡಬಾರದು ಅನ್ನುವಂಥದ್ದನ್ನ ಗಟ್ಟಿಯಾಗಿ ನಮ್ಮ ಮನಸ್ಸಿನೊಳಗೆ ಇಟ್ಟುಕೊಳ್ಬೇಕು. ಇದೇ ರೌದಿಯನ್ನ ಅಥವಾ ಇದೇ ತೊಗರಿ ಕಟ್ಟಿಗೆಯನ್ನ ಹತ್ತಿ ಕಟ್ಟಿಗೆಯನ್ನ ಏನೇನು ಬೆಳೆ ಉಳಿಕೆಗಳಿರ್ತಾವ ಅವುಗಳನ್ನ ನಾವು ಕಾಂಪೋಸ್ಟ್ ಮಾಡೋದಕ್ಕ ಉಪಯೋಗ ಮಾಡಿದೀವಿ ಅಂತಂದ್ರ ನಮ್ಮ ಹೊಲದೊಳಗಿರುವಂತಹ ಏನು ಶಕ್ತಿ ಅದ ಅದು ಮತ್ತೆ ಹೆಚ್ಚಿಗೆ ಆಗ್ತದ, ಮತ್ತೆ ಸುಸ್ಥಿರವಾದಂತಹ ಒಂದು ಶಕ್ತಿ ಅಲ್ಲಿ ಬರ್ತದ, ನಿರಂತರವಾಗಿ ಇರುವಂತಹ ಒಂದು ಶಕ್ತಿ. ಅದಕ್ಕ ಏನು ಪೋಷಕಾಂಶಗಳದಾವ ಬೆಳೆಯೊಳಗ, ಆ ಪೋಷಕಾಂಶಗಳು ಮತ್ತೆ ನೆಲಕ್ಕ ಸಿಗ್ತಾವ. ಈ ರೌದಿ ಬಹಳ ಇರ್ತದ, ಅದನ್ನ ನಾವು ನಿರ್ವಹಣೆ ಹೆಂಗ್ ಮಾಡಬೇಕು ಅನ್ನುವಂತ ಕಷ್ಟ ನಿಮಗ ಇರ್ತದ. ತಾವು ವಿಜ್ಞಾನಿಗಳನ್ನ ಭೇಟಿಯಾಗ್ರಿ, ಅಲ್ಲಿ ಬ್ಯಾಕ್ಟೀರಿಯಾಗಳಿರುವಂತಹ ಕಲ್ಚರ್ಗಳು ಸಿಗ್ತಾವ. ನೀವು ಅಂತ ಏನ್ ಬೆಳೆ ಉಳಿಕೆಗಳಿರ್ತಾವಲ್ಲ ಅವುಗಳನ್ನ ಗುಂಪಿ ಮಾಡಿ ಒಂದ್ ಕಡೆ ಕಲ್ಚರ್ ಜೊತೆಗೆ ಹಾಕಿದ್ರಿ ಅಂತಂದ್ರ ಅದು ಜಲ್ದಿ ಕಳೆಯುವಂತಹ ಒಂದು ಕೆಲಸ ಆಗ್ತದ. ಹಂಗ ಕಳತಿತ್ತು ಅಂತಂದ್ರೆ ಉತ್ತಮವಾದಂತಹ ಗುಣಮಟ್ಟದ ಗೊಬ್ಬರ ಅಲ್ಲಿ ತಯಾರಾಗ್ತದ. ಅದಕ್ಕ ನೀವು ಈ ಕೆಲಸವನ್ನ ಮಾಡಲೇಬೇಕು. ಒಂದ್ ವೇಳೆ ನೀವು ನಿಮ್ಮ ಭೂಮಿಯನ್ನ ಸುಡ್ತಾ ಇದ್ರಿ ಅಂತಂದ್ರ ಅದರಿಂದ ಭಯಂಕರ ನುಕ್ಸಾನನ್ನ ತಾವು ಅನುಭವಿಸ್ತಾ ಇದ್ದೀರಿ. ಯಾಕಂತಂದ್ರ ಯಾವ ಭೂಮಿಯನ್ನ ನೀವು ಸುಡ್ತಾ ಇದ್ದೀರಿ, ಬೆಂಕಿ ಹಚ್ತಾ ಇದ್ದೀರಿ, ಆ ಭೂಮಿ ಒಳಗ ಜೀವಂತವಾಗಿರುವಂತಹ ಪರೋಪಜೀವಿಗಳು ಅಂದ್ರೆ ನಮ್ಮ ರೈತರಿಗೆ ಮಿತ್ರರಾಗಿರುವಂತಹ ಅನೇಕ ಜೀವಿಗಳು ಮಣ್ಣಿನೊಳಗ ವಾಸವಾಗಿರ್ತಾವ. ಆ ಸೂಕ್ಷ್ಮಾಣು ಜೀವಿಗಳು ಇರೋದ್ರಿಂದನೇ ನಿಮ್ಮ ಬೆಳೆಗಳಿಗೆ ಎಲ್ಲಾ ಪೋಷಕಾಂಶಗಳ ಸಪ್ಲೈ ಆಗ್ತಿರ್ತೈತಿ, ಸರಬರಾಜು ಆಗ್ತಾ ಇರ್ತದ. ಭೂಮಿಯೊಳಗೆ ಏನು ಪೋಷಕಾಂಶಗಳು ಇರ್ತಾವ ಆ ಪೋಷಕಾಂಶಗಳನ್ನೆಲ್ಲ ನೇರವಾಗಿ ಸಸ್ಯಗಳು ತಗೊಳಂಗಿಲ್ಲ, ಆ ಬೇರುಗಳ ಮೂಲಕ ತಗೋಬೇಕಾಯ್ತಪ್ಪ ಅಂತಂದ್ರೆ ಅಲ್ಲಿ ಆ ಸೂಕ್ಷ್ಮಾಣು ಜೀವಿಗಳು ಇದ್ದು ಸಪ್ಲೈ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ತಾವ. ಒಂದ್ ವೇಳೆ ನೀವು ಬೆಂಕಿ ಹಚ್ಚಿದ್ರಿ ಅಂತಂದ್ರ ಅಂತ ಸೂಕ್ಷ್ಮಾಣು ಜೀವಿಗಳು ಎಲ್ಲ ಸುಟ್ಟು ಕರಕಲಾಗಿ ಹೋಗಿಬಿಡ್ತಾವ. ಆ ಪೋಷಕಾಂಶ ಸಪ್ಲೈ ಮಾಡುವಂತಹ ಒಂದು ಚೈನ್ ಏನಿರ್ತೈತಿ ಅದು ಕಟ್ ಆಗಿಬಿಡ್ತದ. ಹಿಂಗಾಗಿ ನೆಲ ಬರಡಾಗಿಬಿಡ್ತದ. ಬರುವ ದಿನಗಳಲ್ಲಿ ಅಲ್ಲಿ ಏನು ಬೆಳೆಯಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದ. ಅದಕ್ಕ ಆ ಒಂದು ಸದೃಢವಾದಂತಹ ಒಂದು ವಾತಾವರಣ ಮಣ್ಣಿನೊಳಗ ಇರಬೇಕು, ಮಣ್ಣು ಜೀವಂತವಾಗಿರ್ಬೇಕು ಅಂತಂದ್ರ ತಾವು ಈ ಕೆಲಸವನ್ನ ಬಿಡಬೇಕು. ಅನೇಕರು ಬಿಟ್ಟಿರಬಹುದು, ಹಿಂದಿನ ದಿನಗಳಲ್ಲಿ ಮಾಡ್ತಾ ಇದ್ದು ಈಗ ಸಾಕಷ್ಟು ಜನ ತಾವು ಬಿಟ್ಟಿರಬಹುದು. ಆದರೂ ಇನ್ನೂ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಜನ ಬೆಂಕಿ ಹಚ್ತಾ ಇದ್ದಾರೆ ತಮ್ಮ ಬೆಳೆ ಉಳಿಕೆಗಳಿಗೆ. ದಯವಿಟ್ಟು ಅದನ್ನ ಮಾಡಬೇಡ್ರಿ. ನಿಮ್ಮ ಮಣ್ಣನ್ನ ನೀವು ಉಳಿಸಿಕೊಳ್ಳುವಂತಹ ಒಂದು ವಿಚಾರವನ್ನ ಮಾಡ್ರಿ. ಮಣ್ಣು ಬಹಳ ಅಮೂಲ್ಯವಾದಂತಹದ್ದು. ಒಂದ್ ವೇಳೆ ನೀವು ಕಳ್ಕೊಂಡ್ರಿ ಅಂತಂದ್ರ ಅದನ್ನ ಏನ್ ಮಾಡಿದ್ರು ನಾವು ಸರಿಪಡಿಸೋದಕ್ಕ ಸಾಧ್ಯ ಇಲ್ಲ. ಮತ್ತೆ ಅದನ್ನ ಜೀವಂತ ಮಾಡಬೇಕು ಅಂತಂದ್ರೆ ಮತ್ತೆ ನಾವು ಸಾಕಷ್ಟು ಪರಿಶ್ರಮ ಪಡಬೇಕಾಗ್ತದ. ಹಿಂಗಾಗಿ ಅದರೊಳಗೆ ನಮ್ಮ ಖರ್ಚು ವೆಚ್ಚಗಳು ಹೆಚ್ಚಾಗಿಬಿಡ್ತಾವ. ಅದಕ್ಕೆ ನಿಮ್ಮ ಬೆಳೆಗಳಿಂದನೇ ನೀವು ಪೋಷಕಾಂಶಗಳನ್ನ ತಗೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ನಿಮ್ಮ ಭೂಮಿ ಒಳಗ ಒಂದು ಬಲ ಬರ್ತದ, ಶಕ್ತಿ ಬರ್ತದ, ಮತ್ತೆ ಸುಂದರವಾದಂತಹ ಒಂದು ಜೈವಿಕ ಪ್ರಕ್ರಿಯೆ ಅಲ್ಲಿ ನಡೀತದ. ನಿಮ್ಮ ಎಲ್ಲಾ ಕೆಲಸಗಳು ಸಾಂಗವಾಗಿ ನೆರವೇರೋದಕ್ಕ ಸಾಧ್ಯ ಆಗ್ತದ, ಮತ್ತೆ ಬೆಳೆಗಳಲ್ಲಿ ಆ ಚೈತನ್ಯ ಕೂಡ ಮೂಡಿ ಬರ್ತದ. ಅದಕ್ಕ ಈ ಬಗ್ಗೆ ತಾವು ವಿಚಾರ ಮಾಡ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ನಮ್ಮ ಕಳಕಳಿ ವಿನಂತಿ ಅದ, ದಯವಿಟ್ಟು ಈ ಸುಡುವಂತಹ ಒಂದು ಕೆಲಸವನ್ನ ತಾವು ಬಿಡ್ತೀರಿ ಅಂತ ಹೇಳಿ ನಾವು ಅನ್ಕೊಳ್ತೀವಿ. ಆತ್ಮೇರೆ ಮತ್ತೊಮ್ಮೆ ನಾನು ತಮಗ ನೆನಪು ಮಾಡಿಕೊಡ್ತಾ ಇದ್ದೀನಿ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣದೊಳಗೆ ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿಕೆ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಹೇಳದಂಗ ಈ ಮೇಳ 13ನೇ ತಾರೀಕು ಗುರುವಾರ ಮುಂಜಾನೆ 10ಕ್ಕೆ ಶುರು ಆಗ್ತದ, ಸಾಯಂಕಾಲ ತನಕನೂ ಇರ್ತದ. ತಾವು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆವರಣಕ್ಕೆ ಹೋಗಿ ಅಲ್ಲಿ ಯಂತ್ರೋಪಕರಣಗಳನ್ನ ಕಣ್ಣಾರೆ ನೋಡಿ, ಯಾವ್ಯಾವ ಹೊಸ ಯಂತ್ರ ಬಂದಾವ, ನಿಮ್ಮ ಕೃಷಿಗೆ ಯಾವ್ಯಾವ ಅನುಕೂಲ ಆಗ್ತಾವ, ಇದನ್ನೆಲ್ಲಾ ನೋಡಿಕೊಂಡು ಅದ್ರ ಬಗ್ಗೆ ತಾವು ವಿಜ್ಞಾನಿಗಳ ಜೊತೆಗೆ ಚರ್ಚೆ ಕೂಡ ಮಾಡಬಹುದು, ನಿಮ್ಮ ವಿಚಾರಗಳನ್ನ ಹೇಳಬಹುದು, ಅವರ ವಿಚಾರಗಳನ್ನ ತಿಳ್ಕೊಳ್ಬಹುದು. ಹಿಂಗ ಸಾಕಷ್ಟು ವಿಚಾರ ವಿನಿಮಯ ಮಾಡೋದಕ್ಕ ಅವಕಾಶ ಇರ್ತದ. ಅದಕ್ಕ ದಯವಿಟ್ಟು ತಾವು ಈ ಮೇಳದೊಳಗ ಭಾಗವಹಿಸಿ ಅದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ವಿಶ್ವವಿದ್ಯಾಲಯದ ಪ್ರಕಟಣೆ ಕೂಡ ಮನವಿ ಮಾಡ್ತಾ ಇದೆ, ನಾವು ಕೂಡ ಮನವಿ ಮಾಡ್ತಾ ಇದ್ದೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀರೆ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಫೆಬ್ರವರಿ 12 ಬರುವ ಮಂಗಳವಾರ ಫೆಬ್ರವರಿ 18 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಈಗಾಗಲೇ ನಾನು ತಮಗ ಹೇಳಿಬಿಟ್ಟಿದ್ದೀನಿ, ಬರುವ ವಾರ ಶುಭ್ರ ಬಿಸಿಲಿನ ವಾತಾವರಣ ಇರ್ತದ, ಒಣ ವಾತಾವರಣ ಇರ್ತದ, ಮಳೆಯಾಗುವಂತಹ ಸಾಧ್ಯತೆಗಳು 10% ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಬಹುತೇಕ ಮಳೆ ಆಗುವುದಿಲ್ಲ ಈ ವಾರ. ಒಂದ್ ವೇಳೆ ಹಂಗೇನಾದರೂ ಲಕ್ಷಣಗಳು ಕಂಡು ಬಂತು ಅಂತಂದ್ರೂ ಕೂಡ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮತ್ತ ಈಗಾಗಲೇ ತಮಗ ಅನುಭವಕ್ಕೆ ಬಂದಿರಬಹುದು, ಉಷ್ಣತೆ ಹೆಚ್ಚಾಗ್ತಾ ಇದೆ, ಬೇಸಿಗೆ ಶುರು ಆಗ್ತಾ ಇದೆ ಅನ್ನುವಂತಹ ಒಂದು ಅನುಭವ ನಮಗ ಆಗ್ತಾ ಇದೆ. ಶುರುವಿನೊಳಗೆ ಹೆಚ್ಚಿನ ಉಷ್ಣತಾಪಮಾನ ಇದೆ. ಕಳೆದ ವಾರ ನಾವು ನೋಡಿದ್ವಿ ಕಲಬುರಗಿ ಒಳಗ 36 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಆಗಿತ್ತು. ಈ ವಾರ ಕೂಡ ಹೆಚ್ಚು ಕಡಿಮೆ ಅದೇ ಒಂದು ಮಟ್ಟದೊಳಗೆ ಇರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ ತಜ್ಞರು. 35-36 ಡಿಗ್ರಿ ಸೆಲ್ಸಿಯಸ್ ಸರಾಸರಿಯಾಗಿ ಗರಿಷ್ಠ ತಾಪಮಾನ 34-35 ಡಿಗ್ರಿ ಸೆಲ್ಸಿಯಸ್ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಇರಬಹುದಾಗಿದೆ. ಕನಿಷ್ಠ ತಾಪಮಾನದೊಳಗೂ ಸಹಿತ ಏರಿಕೆಯನ್ನು ನಾವು ನೋಡ್ತಾ ಇದ್ದೀವಿ. 20-21 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಇರಬಹುದಾಗಿದೆ. ಸ್ವಚ್ಛ ಬಿಸಿಲಿನ ವಾತಾವರಣ ಇರ್ತದೆ. ಈ ಒಂದು ವಾತಾವರಣ ಉಪಯೋಗ ಮಾಡಿಕೊಂಡು ತಮ್ಮ ಏನು ಕೆಲಸಗಳದಾವ ಅವುಗಳನ್ನ ತಾವು ಯೋಜನೆ ಮಾಡಿಕೊಳ್ಳಬಹುದು, ಮತ್ತ ತಮ್ಮ ಈಗಿನ ಕೆಲಸಗಳನ್ನ ಮುಂದುವರೆಸಿಕೊಂಡು ಹೋಗುವುದಕ್ಕೂ ಕೂಡ ಇದು ಸೂಕ್ತವಾದಂತಹ ಟೈಮ್ ಅದ ಅಂತ ಹೇಳಿ ಹೇಳಬಹುದು. ಇದರೊಳಗೆ ಏನಾದರೂ ಬದಲಾವಣೆ ಆಯಿತು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ಆತ್ಮೀಯರೆ, ಇದರ ಜೊತೆಗೆ ನಾನು ತಮ್ಮಲ್ಲಿ ಇನ್ನೊಂದು ಮನವಿ ಮಾಡಿಕೊಳ್ಳೋದೇನಪ್ಪಾ ಅಂತಂದ್ರೆ ನಮ್ಮ ಆಕಾಶವಾಣಿ ಕೇಂದ್ರಗಳೇನದವಲ್ಲ, ಸಾಕಷ್ಟು ಕೃಷಿ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇರ್ತಾವ. ಈಗ ನಮ್ಮಲ್ಲಿ ಆಪ್ ಇರುವುದರಿಂದ ನೀವು ಎಲ್ಲಾ ಕೇಂದ್ರಗಳ ಕೃಷಿ ಕಾರ್ಯಕ್ರಮಗಳನ್ನ ಕೇಳಬಹುದಾಗ್ಯದ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಕೇಳಬಹುದಾಗ್ಯದ. ನಮ್ಮ ಕರ್ನಾಟಕದೊಳಗೆ 13 ಕೇಂದ್ರಗಳದಾವ. ತಾವು ಯಾವುದೇ ಕೇಂದ್ರದ ಕಾರ್ಯಕ್ರಮವನ್ನ ಕೇಳಿ ಒಂದು ಹೊಸ ವಿಚಾರವನ್ನ ತಿಳ್ಕೊಳ್ಳೋದಕ್ಕ, ಹೊಸ ಅನುಭವ ಮಾಡ್ಕೊಳ್ಳೋದಕ್ಕ ಸಾಧ್ಯ ಅದ. ಅದಕ್ಕ ನಮ್ಮ ಒಂದು ಮನವಿ ಏನು ಅಂತಂದ್ರ ಸಾಯಂಕಾಲ 6:50 to 7:30 ತನಕನೂ ಕೃಷಿರಂಗ ಕಾರ್ಯಕ್ರಮ ನಮ್ಮ ಬೆಂಗಳೂರಿನಿಂದ ಹಿಡ್ಕೊಂಡು 13 ಕೇಂದ್ರಗಳದಾವ ಎಲ್ಲಾ ಕೇಂದ್ರಗಳಲ್ಲಿ ಪ್ರಸಾರ ಆಗ್ತದ. ಅದಕ್ಕ ಒಂದೊಂದ್ ದಿವಸ ಒಂದು ಕೇಂದ್ರವನ್ನ ತಾವು ಕೇಳಿದ್ರಿ ಅಂತಂದ್ರ ಅಲ್ಲಿ ಏನ್ ನಡೆದದ. ಉದಾಹರಣೆ ಹೇಳಬೇಕು ಅಂತಂದ್ರ ಭದ್ರಾವತಿ ಕೇಂದ್ರದೊಳಗೆ ಏನ್ ನಡೆದದ, ಅಲ್ಲಿ ಯಾವ ವಿಷಯಗಳನ್ನ ಚರ್ಚೆ ಮಾಡ್ತಾರೆ, ಅಲ್ಲಿ ಏನೇನ್ ಬೆಳೆಗಳದಾವ ಅದು ತಿಳಿತದ. ಧಾರವಾಡ ಕೇಳಿದ್ರಪ್ಪ ಅಂತಂದ್ರೆ ಧಾರವಾಡ ಸುತ್ತಮುತ್ತಲ ಏನೇನ್ ನಡೆದದ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗ್ತದ. ಅದಕ್ಕ ನಮ್ಮ ವಿಚಾರ ಇದು, ನೀವು ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಳ್ಬೇಕು ಅನ್ನುವಂತ ವಾಂಛೆ ನಮ್ಮಲ್ಲಿ ಅದ. ನಮ್ಮ ರೈತರು ಜ್ಞಾನವನ್ನ ಪಡ್ಕೊಳ್ಬೇಕು, ಜಗತ್ತಿನ ಜ್ಞಾನ ಅವರಿಗೆ ಇರಬೇಕು. ಹಿಂಗ ಕೇಳುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಹೊಸ ವಿಚಾರ ನಿಮಗೆ ಗೊತ್ತಾಗ್ತದ, ಅದನ್ನ ನಿಮ್ಮಲ್ಲಿ ಅಳವಡಿಸಿಕೊಳ್ಳೋದಕ್ಕ ಸಾಧ್ಯ ಆಗ್ತದೆ. ಇದೇ ವಿಚಾರ ಇಟ್ಟುಕೊಂಡೇನೆ ಕಲಬುರಗಿ ಆಕಾಶವಾಣಿ ಕೇಂದ್ರ ಕಳೆದ ವರ್ಷಗಳಲ್ಲಿ ಒಂದು ಸರಣಿ ಕಾರ್ಯಕ್ರಮ ಪ್ರಸಾರ ಮಾಡಿದೀವಿ, ಗಡಿಯಾಚೆ ಗೆಲುವು ಅಂತೇಳಿ. ಗಡಿಯಾಚೆ ಗೆಲುವು ಅಂತಂದ್ರೆ ನಮ್ಮ ಏರಿಯಾ ಬಿಟ್ಟು ಬೇರೆ ಏರಿಯಾದೊಳಗೆ ಏನೇನು ನಮ್ಮ ರೈತರು ಕೆಲಸ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಅವರ ಸಾಧನೆ ಏನು, ಇವೆಲ್ಲ ಪರಿಚಯ ಮಾಡಿಕೊಡೋದಕ್ಕೆ ನಾವು ಅನುವು ಮಾಡಿದ್ವಿ ಆ ಕಾರ್ಯಕ್ರಮದೊಳಗೆ. ಏನು ಉದ್ದೇಶ ಅಂತಂದ್ರೆ ಬೇರೆ ಕಡೆ ಏನು ನಮ್ಮ ರೈತರು ಕಷ್ಟಪಡ್ತಾ ಇದ್ದಾರೆ, ಶ್ರಮ ಪಡ್ತಾ ಇದ್ದಾರೆ, ಸಾಧನೆ ಮಾಡಿದ್ದಾರೆ, ಹೆಂಗ್ ಮಾಡಿದ್ರು, ಅಂಥ ರೈತರು ಯಾವ ರೀತಿ ನಮಗ್ ಮಾದರಿ ಆಗಬಹುದು, ಅಲ್ಲಿಯ ಒಂದು ಬೆಳವಣಿಗೆ ನಮ್ಮ ಭಾಗದ ರೈತರಿಗೆ ಯಾವ ರೀತಿ ಕೆಲಸಕ್ಕೆ ಬರಬಹುದು, ಅದರಿಂದ ನಾವು ಯಾವ ರೀತಿ ಪ್ರಗತಿ ಸಾಧಿಸಬಹುದು ಅನ್ನುವಂತಹ ವಿಚಾರ ಇಟ್ಟುಕೊಂಡು ಅದನ್ನ ನಾವು ಶುರು ಮಾಡಿದ್ವಿ. ಅನೇಕ ರೈತರು ಅದರ ಉಪಯೋಗವನ್ನ ತಾವು ಪಡ್ಕೊಂಡಿದ್ದೀರಿ. ಹಂಗಾಗಿ ಅದೇ ಕಾರ್ಯಕ್ರಮಗಳನ್ನು ನಾವು ಮತ್ತೆ ಮರುಪ್ರಸಾರ ಮಾಡುವುದಕ್ಕಿಂತನೂ ಬೇರೆ ಬೇರೆ ಕೇಂದ್ರಗಳು ಈಗ ನಮಗೆ ಸಿಗ್ತಾ ಇದ್ದಾವ. ನಮ್ಮ ದೇಶದ ಎಲ್ಲಾ ಕೇಂದ್ರಗಳನ್ನು ಕೂಡ ತಾವು ಕೇಳಬಹುದು. ತಮಗೆ ಭಾಷೆ ಬರ್ತಿತ್ತು, ಆಸಕ್ತಿ ಇತ್ತು ಅಂತಂದ್ರ ಮರಾಠಿ ಕಾರ್ಯಕ್ರಮಗಳನ್ನು ಕೇಳಬಹುದು, ಹಿಂದಿ ಕಾರ್ಯಕ್ರಮಗಳನ್ನು ಕೇಳಬಹುದು, ತೆಲುಗು, ತಮಿಳು, ಮಲಯಾಳಂ, ಹಿಂಗ ಯಾವ ಭಾಷೆಯ ಕಾರ್ಯಕ್ರಮಗಳನ್ನು ಕೂಡ ತಾವು ಕೇಳಬಹುದು, ಅಲ್ಲಿಯ ಜ್ಞಾನವನ್ನ ತಾವು ಪಡ್ಕೊಳ್ಬಹುದು. ಅದಕ್ಕೆ ನಾವೇನ್ ಹೇಳ್ತಾ ಇರ್ತೀವಿ ಅಂತಂದ್ರೆ ನಿಮಗೆ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ ಅಂತ ಹೇಳಿ ಹೇಳ್ತಾ ಇರ್ತೀವಿ. ತಾವು ಯಾರು ಇನ್ನೂ ಮಾಡ್ಕೊಂಡಿಲ್ಲ ಅದನ್ನ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಇನ್ನೂ ಅನೇಕ ರೇಡಿಯೋ ಕುರಿತಾದಂತಹ ಆಪ್ಗಳು ಬರ್ತಾವ. AIR ರೇಡಿಯೋ ಅಂತದ, ಅದು ಕೂಡ ಬಹಳ ಉಪಯುಕ್ತವಾದಂತಹ ಒಂದು ಆಪ್. ಅದ್ರ ಜೊತೆಗೆ ನಿಮಗ ಮಾರ್ಕೆಟಿಂಗ್ ಬೇಕಾದಂತಹ ಆಪ್ಗಳು ಕೂಡ ಸಿಗ್ತಾ ಇದ್ದಾವ, ಅವುಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡ್ಕೊಳ್ರಿ. ಭಾರತೀಯ ಹವಾಮಾನ ಇಲಾಖೆಯವರು ಬಿಡುಗಡೆ ಮಾಡಿದಂತಹ ಆಪ್ಗಳದಾವ, ಮೇಘದೂತ ಅನ್ನುವಂಥದ್ದು, ದಾಮಿನಿ ಅನ್ನುವಂಥದ್ದು. ಈಗ ದಾಮಿನಿ ಅನ್ನುವಂತಹ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಳ್ಳೇಬೇಕು. ಯಾಕಪ್ಪ ಅಂತಂದ್ರೆ ಅಕಾಲಿಕ ಮಳೆ ಸಂದರ್ಭದೊಳಗೆ ನಾವು ಹೇಳಿವಿ, ಗುಡುಗು ಮಿಂಚು ಸಿಡ್ಲು ಬೀಳುವಂತಹ ಒಂದು ಸಮಯ, ಅದಕ್ಕೆ ಈ ದಾಮಿನಿ ಆಪ್ ಮೂಲಕ ಎಲ್ಲಿ ಸಿಡ್ಲು ಬೀಳ್ತದ ಅನ್ನೋದು ನಮಗೆ ಅರ್ಧ ತಾಸಿನಕ್ಕಿಂತ ಮೊದಲೇ ಗೊತ್ತಾಗ್ಬಿಡ್ತದೆ. ಹಿಂಗಾಗಿ ನಮ್ಮ ಅಮೂಲ್ಯವಾದಂತಹ ಜೀವ ಆಸ್ತಿ ಪಾಸ್ತಿಯಗಳನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದ. ಅದಕ್ಕೆ ನೀವು ಇಂಥ ಆಪ್ಗಳನ್ನ ನಿಮ್ಮಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರ ಬಳಕೆ ಮಾಡಿಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇಂದಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈಗ ಸೋಮಲಬಾಯಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಂಪ್ರದಾಯದ ಪದ ಕೇಳೋಣ. ಅಂಜಮ ಚಲು ಬಾಯಿ ಸೇವಾರೋ ಮಿಠೋ ನಾಮ, ಅಂಜಮ ಅಂಚಲು ಬಾಯಿ ಸೇವಾರೋ ಮಿಠೋ ನಾಮ, ಅಂಜಮ ಚಲು ಬಾಯಿ ಸೇವಾರೋ ಮಿಠೋ ನಾಮ, ಅಂಜಮ ಚಲು ಬಾಯಿ ಸೇವಾರೋ ಮಿಠೋ ನಾಮ, ಅಂಜಮ ಚಲು ಬಾಯಿ ಸೇವಾರೋ ಮಿಠೋ ನಾಮ, ಅಂಜಮ ಚಲು ಬಾಯಿ ಸೇವಾರೋ ಮಿಠೋ ನಾಮ, ಅಂಜಮ ಚಲು ಬಾಯಿ ಸೇವಾರೋ ಮಿಠೋ ನಾಮ, ಅಂಜಮ ಚಲು ಬಾಯಿ ಸೇವಾರೋ ಮಿಠೋ ನಾಮ, ಅನ್ನಮಾಲೆ ತೂ ಜಾಯೆ ಆಂಗೆ ರೋಕಾಮ, ಅನ್ನಮಾಲೆ ತೂ ಜಾಯೆ ಆಂಗೆ ರೋಕಾಮ, ಅನ್ನಮಾಲೆ ಕೊಡಿತಾಮ, ಅಮತ ಚೋಡೋ ಬಾಯಿ ಕಚೇನ ಚಾಯ